ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಷು ವಿಚಕ್ಷಣೇ. ಸ್ವಪ್ನ ಮಾಯೇಯ ಕಾ ದೃಷ್ಟೇ ಗಂಧರ್ವನಗರಂ ಯಥಾ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಷು ವಿಚಕ್ಷಣೈ. ಯಥಾ ಸ್ವಪ್ನ ಮಾಯೇ ದೃಷ್ಟೇ ಯಥಾ ಗಂಧರ್ವ ನಗರಂ ದೃಷ್ಟೇ ಇದಂ ವಿಶ್ವಂ ದೃಷ್ಟಂ ಇತಿ ವೇದಾಂತೇಶು ವಿಚಕ್ಷಣೈ. ಯಾರು ವೇದಾಂತಿಗಳು ಅಂತಿದ್ದಾರೆ, ಯಾರು ವೇದಾಂತಿಗಳು? ವಿಚಕ್ಷಣೈ, ಇವರು ಸೂಕ್ಷ್ಮಗ್ರಾಹಿಗಳು. ಕನ್ನಡದಲ್ಲಿ ಪಂಡಿತರು ಅಂತ ಸುಗೋಗುತ್ತಾರೆ. ವಸ್ತುವನ್ನು ಚೆನ್ನಾಗಿ ಅಭ್ಯಾಸ ಮಾಡುವ ಪಂಡಿತರು. ಯಾಕೋ ಸೀಮಿತವಾದ ಅರ್ಥ ಅನಿಸ್ತದೆ. ಸೂಕ್ಷ್ಮಗ್ರಾಹಿಗಳು, ಸೂಕ್ಷ್ಮ ದೃಷ್ಟಿಯನ್ನು ಹೊಂದಿದವರು, ವಿವೇಕ ದೃಷ್ಟಿಯನ್ನು ಹೊಂದಿದವರು. ಹೊಸ ಈ ಅರ್ಥ ಸರಿಯ, ವಿವೇಕ ದೃಷ್ಟಿಯನ್ನು ಹೊಂದಿದವರು. ವಿವೇಕ ದೃಷ್ಟಿಯನ್ನು ಸಹಜವಾಗಿ ಸೂಕ್ಷ್ಮವಾಗಿರುತ್ತದೆ. ವಿಚಕ್ಷಣೈ, ಅವರಿಂದ ಯಾವುದರಲ್ಲಿ ವಿಚಕ್ಷಣರು, ಯಾವುದರಲ್ಲಿ ಸೂಕ್ಷ್ಮಗ್ರಾಹಿಗಳು? ವೇದಾಂತೇಶು ವಿಚಕ್ಷಣೈ, ವೇದಾಂತ ಚಿಂತನೆಯಲ್ಲಿ ಸೂಕ್ಷ್ಮಗ್ರಾಹಿಗಳಾದರು. ಅವರ ಅಭಿಪ್ರಾಯ ಬರ್ತಾರೆ, ಏನು ಅಭಿಪ್ರಾಯ ಬರ್ತಾರೆ ಅಂತಂದ್ರೆ, ಕನಸು ಹೇಗೆ ಮಾಯೆಯೋ, ಗಂಧರ್ವ ನಗರವು ಹೇಗೆ ಮಾಯೆಯೋ, ಆಕಾಶದ ಅರಮನೆ. ಗಂಧರ್ವ ನಗರ ಅಂದ್ರೆ ಆಕಾಶದ ಅರಮನೆ. ನಾವೆಲ್ಲ ಕೂತ್ಕೊಂಡು ಸಣ್ಣ ಹುಡುಗಿದ್ದಾಗ ಆಕಾಶವನ್ನು ದೃಷ್ಟಿಸಿ ಅಲ್ಲಿ ನೋಡು, ಇಂದ್ರನ ಅರಮನೆ ಅಲ್ಲಿ ಇಂದ್ರ ಇರ್ತಾನೆ, ಅಲ್ಲಿ ಐರಾವತ ಕಟ್ಟಿ ಹಾಕಿರ್ತಾರೆ, ಇಲ್ಲಿ ಕೂತ್ಕೊಂಡು ಹೇಗ? ಮಕ್ಕಳಿಗೆ ನಾವು ಪೌರಾಣಿಕ ಕಥೆನ ಹೇಳೋದಕ್ಕೂ ಅವ್ರು ಸಾಕ್ಷಾತ್ ಈ ಪ್ರಕಾರವಾದಂತಹ ದೃಶ್ಯ ಲಭ್ಯ ಇರೋದಕ್ಕೂ ಕಲ್ಪನಾ ಮಾಡಿ, ರಿಲೇಟ್ ಮಾಡ್ಕೊಂಡು ಕಲ್ಪನಾ ಮಾಡಿ ಹೊರಗಿಸಿ, ಇದಕ್ಕೂ ಕಥೆಗೂ ಪುರಾಣಕ್ಕೂ ರಿಲೇಟ್ ಮಾಡಿಕೊಂಡು ಅದ್ರ ಬಗ್ಗೆ ಕಥೆಯನ್ನ ಆನಂದಿಸ್ತಾರೆ. ಹೇಗೆ ಕನಸವು, ಕನಸಿನಲ್ಲಿ ಕನಸನ್ನ ನಾವು ಅನುಭವಿಸ್ತಾ ಇರ್ತೀವಿ, ಆಗದು ಮಾಯ. ಅರ್ಥಾತ್ ಅದು ವಿತತ ಮಿಥ್ಯ, ಅದು ಇಲ್ಲೇ ಇಲ್ಲ. ಇನ್ನು ಹಾಗೆ ಗಂಧರ್ವ ನಗರವು ಕೂಡ ಹಾಗೆ, ಅದರಂತೆಯೇ ಯಥಾ ತಥಾ ಇದಂ ವಿಶ್ವಂ. ನೀನು ನಾನು ಕೂಡೋರು, ಹೇಳೋರು, ಹೋಗೋರು, ಬರೋರು, ಕೊಡೋರು, ತಗೊಳ್ಳೋರು, ತಿನ್ನೋರು, ಉಣ್ಣೋರು, ಮಲಗೋರು, ಅವೆಲ್ಲ ಏನಿದ್ದೇವೆ, ಎಲ್ಲ ಎಲ್ಲ ಕ್ರಿಯಾಪದಗಳನ್ನು ಸೇರಿಸಿಕೊಂಡು ಎಷ್ಟೆಷ್ಟು ಕ್ರಿಯೆಗಳನ್ನು ನಾವು ತೋರ್ತಾ ಇದ್ದೇವೋ, ಎಲ್ಲ ಕಾಲವಾಚಕಗಳನ್ನು ತೋರಿಸಿಕೊಂಡು ಭೂತ ವರ್ತಮಾನ ಭವಿಷ್ಯದ ಕಾಲವಾಚಕಗಳನ್ನು ಸೇರಿಸಿಕೊಂಡು ಎಲ್ಲ ದೇಶಗಳನ್ನು ಸೇರಿಕೊಂಡು ಎಲ್ಲ ಲೋಕಗಳನ್ನು ಸೇರಿಸಿಕೊಂಡು ಸಮಸ್ತ ಜೀವರಾಶಿಗಳು ಚತುರ್ಮುಖ ಬ್ರಹ್ಮನವರೆಗೂ ಸೃಷ್ಟಿಕರ್ತ ಅಲ್ಲಿಯವರೆಗೂ ಎಲ್ಲವೂ ಕೂಡ ಇದು ಗಂಧರ್ವ ನಗರದಂತೆ ಕನಸಿನಂತೆ ಅಂತ ಮುಗಿಸ್ಬಿಟ್ರು. ಎಲ್ಲ ಕನಸು. ಇದಂ ವಿಶ್ವಂ ತಥೈವ ದೃಷ್ಟಂ, ಅಲ್ಲಿ ಹೇಗೆ ಕನಸು ಕಾಣ್ತದೆ, ಅಲ್ಲಿ ಹೇಗೆ ಕನಸು ಕಾಣ್ತದೆ ಅದು ಸತ್ಯ ಅನಿಸ್ತದೆ. ಹಾಗೆಯೇ ಈ ವಿಶ್ವವು ಇವತ್ತನ್ನು ಸತ್ಯ ಅನಿಸಿದೆ, ಯಾಕಂದ್ರೆ ನಾವು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿಲ್ಲ, ಚಿಂತನೆಯನ್ನು ಮಾಡಿಲ್ಲ, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಹೋಗಿಲ್ಲ. ಹೀಗಾಗಿ ಏನಿಸ್ತದೆ, ಸತ್ಯ ಅನಿಸ್ತದೆ. ಓಕೆ, ಭಾಷ್ಯ 110. ಸ್ವಪ್ನಶ್ಚ ಮಾಯಾ ಚ ಸ್ವಪ್ನ ಮಾಯೇ ಅಸದ್ ವಸ್ತು ಆತ್ಮಿಕೇ ಸತ್ಯವು ಸದ್ ವಸ್ತು ಆತ್ಮಿಕೇ ಇವ ಲಕ್ಷ್ಯತೆ ಅವಿವೇಕಿಭಿಃ ಯಥಾ ಚ ಪ್ರಸಾರಿತ. ಪಣಿ ಆಪಣ ಗೃಹ ಪ್ರಸಾದ ಸ್ತ್ರೀ ಪುಂಜನ ಪದ ವ್ಯವಹಾರ ಆಕಿರಣಮಿವ ಗಂಧರ್ವನಗರಂ ದೃಶ್ಯಮಾನಂ ಏವ ಸತ್ ಅಕಸ್ಮಾತ್ ಅಭಾವತಾಂ ಗತಂ ದೃಷ್ಟಂ. ಸ್ವಪ್ನ ಮಾಯ, ಸ್ವಪ್ನವು ಹೇಗೆ ಮಾಯಿಕವಾಗಿದೆಯೋ, ಮಾಯಿಕವಾದ ಸ್ವಪ್ನಕ್ಕೆ ಸ್ವಪ್ನ ಮಾಯ ಅಂತ ಕರೀತು. ಏನು ಮಾಯಿಕ ಸಂಘಾತ? ಅಸದ್ ವಸ್ತು ಆತ್ಮಿಕೆ ಸತ್ಯವು, ಸತ್ಯವು ಯಾವುದು ಇಲ್ಲವೇ ಇಲ್ಲವೋ, ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ಇರುವಿಕೆಯನ್ನು ಜೋಡಿಸ್ತಾರೆ. ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ಇರುವಿಕೆಯನ್ನು ಜೋಡಿಸ್ತಾರೆ. ಅಸದ್ ವಸ್ತು ಆತ್ಮಕ್ಕೆ, ಯಾವುದಕ್ಕೆ ಇರುವಿಕೆ ಅನ್ನುವುದು ಇಲ್ಲವೇ ಇಲ್ಲವೋ ಅದಕ್ಕೆ ಸತ್ಯವು ಇದೆ ಎನ್ನುವಂತಹ ಇದೆ. ಅಂದ್ರೇನು ಸದ್ ವಸ್ತು ಆತ್ಮಕ್ಕೆ, ಅಸದ್ ವಸ್ತು ಆಗಿದ್ದರೂ ಕೂಡ ಅದಕ್ಕೆ ಸತ್ಯ ಎನ್ನುವ ಬುದ್ಧಿ, ಸದ್ ವಸ್ತು ಅನ್ನುವಂಥದ್ದನ್ನ ಅವಿವೇಕಿ ಬಿಹಿ ಲಕ್ಷ್ಯ ಇದೆ. ಅಜ್ಞಾನಿಗಳು ಈ ಪ್ರಕಾರವಾಗಿ ಗುರುತಿಸ್ತಾರೆ. ಏನಂತ ಗುರುತಿಸ್ತಾರೆ, ಇದೆ ಸ್ವಪ್ನ, ಇದೆ ನಾ ಕಂಡಿದ್ದೀನಿ. ಯಾವ ಪ್ರಕಾರವಾಗಿ ಇತ್ತು ಅನ್ನೋದು, ಆಹಾ ನಾ ಕಂಡಿದ್ದೀನಿ. ಏನ್ ಕಂಡಿ? ಸದ್ವಸ್ತು ಆತ್ಮಿಕ ಇವ ಲಕ್ಷ್ಯತೆ ಯಥಾಚ. ಅವರೇ ತಮ್ಮದೇ ಒಂದು ಸುಂದರವಾದಂತ ಒಂದು ಉದಾಹರಣೆ ಕೊಡ್ತಾರೆ. ಪ್ರಸಾರಿತ ಪಣಿ ಆಪಣ ಗೃಹ ಪ್ರಸಾದ ಸ್ತ್ರೀ ಪುಂಜನ ಪದ ವ್ಯವಹಾರ ಆಕಿರಣವಿವ. ವ್ಯವಹಾರ ಅಂದ್ರೆ ಇಷ್ಟಿರ್ತದ ನೋಡಿ, ಸ್ತ್ರೀ ಪುರುಷರಿರ್ತಾರೆ, ಮನೆ ಮಠಗಳಿರ್ತವೆ, ದಾರಿಗಳಿರ್ತವೆ, ಹೈವೇ ಸ್ಟೇಷನ್ ಹೈವೇ ಇರ್ತವೆ, ಓಣಿಗಳಿರ್ತವೆ, ಕೇರಿಗಳಿರ್ತವೆ, ಕೊಡ್ ತಗೊಳ್ಳೋದು. ಪ್ರಸಾರಿತ ಪಣಿ ಆಪಣ, ಹಣ ಕೊಡೋದು ತಗೊಳ್ಳೋದು ಇರ್ತದೆ, ವ್ಯಾಪಾರ ಇರ್ತದೆ, ವಸ್ತು ಕೊಡ್ಕೊಂಬುದು ಇರ್ತದೆ, ಇವೆಲ್ಲವನ್ನು ಸೇರಿಸಿ ಅಂಗಡಿ ಇರ್ತವೆ. ಹೌದಾ? ಇನ್ನ ಮನೆಗಳು, ಪ್ರಸಾದ ಉಪ್ಪರಿಗೆಗಳು, ಸ್ತ್ರೀ ಪುರುಷರು ಇವರೆಲ್ಲರ ಗುಂಪುಗಳು ಹೇಗಿರ್ತದೆ ಹೇಳ್ತಾರೆ. ಪುಂಜನ ಪದ ವ್ಯವಹಾರ ಆಕಿರಣವಿವ, ಗುಂಪು ಗುಂಪು ಗುಂಪು ಗುಂಪು ಗುಂಪು ಇರ್ತಾರೆ. ಹೇಳಿ ಕೆಲವು ಕಡೆಗೆ ಒಮ್ಮೆಲೆ ಇಳಿದಿಲ್ಲ ಹುಟ್ಟುಬಿಟ್ಟವನು, ಸಣ್ಣ ಪ್ರಮಾಣದಲ್ಲಿ ಇಳಿದಿದೆ, ದೊಡ್ಡ ಪ್ರಮಾಣದಲ್ಲಿ ನಾವಿರುತ್ತೀವಿ. ಅಲ್ಲಿ ಮೇಲೆ ಹೋಗುವಾಗ ಫ್ಲೈಟ್ನಲ್ಲಿ ಸಂಜೆ ಸಮಯದಲ್ಲಿ 6:30 ಎಲ್ಲ ಲೈಟ್ ಹಾಕ್ಲಿಕ್ಕೆ ಶುರು ಆಗ್ತಾರಲ್ಲ, ಅಲ್ಲಿ ನೋಡಿದಾಗ ಹೆಂಗಂದ್ರೆ ಆ ಇಲ್ಲಿ ಇದ್ದಂಗೆ ಕಾಣಿಸ್ತಾರ. ಇದು ವ್ಯವಹಾರ. ಈ ವ್ಯವಹಾರ ಸ್ವಪ್ನ ಮಾಯಿಯಂತೆ ಸುಳ್ಳೇ ಸುಳ್ಳು ಗೊತ್ತಾಯ್ತಾ. ಇದನ್ನಯ್ಯ ಅವ್ರು ಏನು ಕರೀತಾರೆ, ಗಂಧರ್ವ ನಗರ, ಗಂಧರ್ವಂ ಗಂಧರ್ವ ನಗರಂ ಯಥಾ ಯಥಾ ಸ್ವಪ್ನ ಮಾಯಿ ದೃಷ್ಟೇ ಗಂಧರ್ವ ನಗರಂ ದೃಷ್ಟೇ ಯಥಾ ತಥಾ ಇದಂ ಸರ್ವಂ ವಿಶ್ವಂ ದುಷ್ಟಂ. ಅದನ್ನು ವಿವರಿಸ್ತಾರೆ, ಅಕಸ್ಮಾತ್ ಅಭಾವತ. ಏನು ಚೆನ್ನಾಗಿ ಕಾಣ್ತಾ ಇರ್ತದೆ ಆ ಕನಸಿನಲ್ಲಿ, ಅಕಸ್ಮಾತ್ ಅಭಾವತ. ಯಾಕೆ ಕನಸು ನಿಂತು, ಕನಸು ನಿಂತೋದಾಗ ಏನಾಗ್ಬಿಡ್ತು, ಗತಂ ದುಷ್ಟಂ. ಈಗಿನ್ನ ಎಷ್ಟು ಚೆನ್ನಾಗಿತ್ತು, ಈಗೇನಾಯ್ತು ಹೋಯ್ತು. ಹೌದ, ಯಥಾಚ ಸ್ವಪ್ನ ಮಾಯೆ ದೃಷ್ಟೇ ಅಸದ್ರೂಪೇ ತಥಾ ವಿಶ್ವಮಿದಂ ದ್ವೈತಂ. ಸಮಸ್ತಂ ಅಸದೃಷ್ಟಂ ಕ ಇತಿ ಆಹ. ಯಥಾಚ ಸ್ವಪ್ನ ಮಾಯೆ ದೃಷ್ಟೇ ಅಸದ್ರೂಪೇ, ಸ್ವಪ್ನದಲ್ಲಿ ಕಂಡಂತಹ ಆ ಮಾಯಿಕವಾದ ಪ್ರಪಂಚವು ಇಲ್ಲವೇ ಇಲ್ಲವೋ. ಅಸತ್ ಅಂದ್ರೆ ಇಲ್ಲವೇ ಇಲ್ಲ ಅಂತ ತಗೋಬೇಕು, ನಿತ್ಯ ಅಂತ ತಗೊಳ್ಬಾರ್ದು. ನ ಸತ್ ಅಸತ್ ಸ್ವಪ್ನ ಮಾಯೆ ದೃಷ್ಟೇ ಅಸದ್ರೂಪೇ ತಥಾ ವಿಶ್ವಮಿದಂ ದ್ವೈತಂ ಸಮಸ್ತಂ ಅಸದೃಷ್ಟಂ. ಇದಂ ವಿಶ್ವಂ, ಅದೇ ಪ್ರಕಾರ ದ್ವೈತಮಯವಾದಂತಹ ಈ ವಿಶ್ವವು, ದ್ವೈತಮಯವಾದಂತೆ ಯಾಕೆ ಕರೆದ್ರು, ಭೇದಗಳಿಂದ ಕೂಡಿದ ವಿಶ್ವ, ಭೇದಗಳಿಂದ ಕೂಡಿದ ವಿಶ್ವ ಅಂತ ಯಾಕೆ ಕರೆದ್ರು, ಭೇದಗಳು ಭೇದಗಳು ರೂಪ ರೂಪ ನಾಮರೂಪ ಭೇದಗಳಿಂದ ಕೂಡಿದಂತಹ ಜಗತ್ತು. ಇದು ಏನಾಗಿದೆ, ಇದು ಅಸತ್, ಇದು ವಾಸ್ತವಿಕವಾಗಿ ಇಲ್ಲೇ ಇಲ್ಲ. ಹೀಗೆ ಕನಸು ಎನ್ನುವುದು ಇಲ್ಲವೇ ಇಲ್ಲವೋ ಹಾಗೆ ಈ ಜಗತ್ ಕೂಡ ಇಲ್ಲವೇ ಇಲ್ಲ. ಸಮಸ್ತಂ ಅಸದೃಷ್ಟಂ, ಅದನ್ನ ಪ್ರಶ್ನೆ ಮಾಡ್ತಾರೆ, ಭಾರಿ ಚಂದ ಪ್ರಶ್ನೆ ಇದೆ. ಕ್ವಾ ಇತಿ, ಎಲ್ಲಿ ಇಲ್ಲೇ ಇಲ್ಲ, ಎಲ್ಲಿ ಇಲ್ಲೇ ಇಲ್ಲ, ಯಾವುದಕ್ಕೆ ಇಲ್ಲೇ ಇಲ್ಲ ಅಂತ ನೀವು. ಆಹ, ವೇದಾಂತದಲ್ಲಿ ಹೇಳ್ತಾರ್ಥ, ಈ ಜಗತ್ ಅನ್ನೋದು ದ್ವೈತ, ಇಲ್ಲಿ ಇಲ್ಲವೇ ಇಲ್ಲ, ದ್ವೈತ ಇಲ್ಲವೇ ಇಲ್ಲ. ಮುಂದೆ ಕೇಳಿಸ್ತದೆ, ಮುಂದೆ ಕೇಳಿಸ್ತದೆ. ಅಷ್ಟ ನಡೆಗಡ್ಡೆ ಉಡುಪಿಯಾಗ ಅಷ್ಟ, ಅದು ದ್ವೈತ ಇಲ್ಲವೇ ಇಲ್ಲ. ಇಲ್ಲದೆ ಇದ್ದವರೇ ಭಾರಿ ನಾಟಕ ಮಾಡ್ತಾರೆ, ಹಚ್ಕೊಂಡಿದ್ದ ಹಚ್ಕೊಂಡಿದ್ದ ಹಚ್ಕೊಂಡ ಹಚ್ಕೊಂಡಿದ್ದ ಹಚ್ಕೊಂಡ ಹಚ್ಕೊಂಡಿದ್ದ. ಈ ಇದು ಇರೋದೇ ನೋಡ್ರಿ, ಈ 10-20 ಜನ ಇರ್ತಾರೆ, ಅದನ್ನು ತೋರಿಸು. ನಮ್ಗೆ ಅವ್ರ ಬಗ್ಗೆ ಏನೇನು ಏನೇನು ಅಸಹನೆ ಆಗಲಿ ಇತ್ಯಾದಿಗಳಿಲ್ಲ, ನಮ್ಗೆ ಆರ್ಗ್ಯುಮೆಂಟ್ ಬರೋದು ಫಿಲಾಸಫರ್ ಇಷ್ಟ ಆಗ್ಬೇಕು. ವ್ಯಕ್ತಿಯ ಉದ್ದ ಹಚ್ಚಿರೇನು ಅಡ್ಡ ಹಚ್ಚಿರಿ, ನಮ್ಗೆ ಏನಾಗುತ್ತೆ, ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಟು ಅಸ್, ಲೆಟ್ ದೆಮ್ ಬಿ ಫೈನ್. ಇನ್ಫ್ಯಾಕ್ಟ್ ಅವರಿಗೆ ಚೆನ್ನಾಗಿರಪ್ಪ ಅಂತ ನಾವು ಮಾಡಿದ ಪ್ರಾರ್ಥನೆ ಅವ್ರು ವಿಷ್ಣು ಜಲ್ದಿ ಕೇಳಿಸ್ತು. ಈಗ ನಾವು ಜಗದ್ಗಂಟ್ರವರು, ಜಗದ್ಗಂಟ್ರು ಮಾತ್ರ ಜಲ್ದಿ ಕೇಳಿಸೋದಿಲ್ಲ. ಚೆನ್ನಾಗಿದ್ದಪ್ಪ ಅವ್ರನ್ನ ಪರವಾಗಿಲ್ಲ, ಉಡ್ಕಿರೋದಿಟ್ಟು ಚಿಂತೆ ಇಲ್ಲ, ಉಡ್ಕಿರೋದೇ ಇಡು ಅವ್ರನ್ನ ಹೊರಬರ್ಬೋದ ಚೆನ್ನಾಗಿರೋದು. ಈ ಪ್ರಪಂಚವೆಲ್ಲವೂ ದ್ವೈತಮಯವಾಗಿದೆ, ಇದಂ ದ್ವೈತಂ ಸಮಸ್ತಂ. ಆದ್ರೆ ಏನಪ್ಪ ಅಸದೃಷ್ಟಂ, ಇಸ್ ಅ ನಾನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟ್. ವೇದಾಂತರು ಹೇಳಿದಾರಪ್ಪ ಇದನ್ನ, ಕಾಯಿತಿ ವೇದಾಂತೇಶು. ಓಕೆ, ಒಂದು 10 ಕೊಟೇಶನ್ ಕೊಡ್ತಾರೆ. ನೇಹ ನಾನಾಸ್ತಿ ಕಿಂಚನ, ಇಂದ್ರೋ ಮಾಯಾಭಿ, ಆತ್ಮೈವ ಇದಮಗ್ರ ಆಸೀದ, ಬ್ರಹ್ಮವಾ ಇದಮಗ್ರ ಆಸೀದ, ದ್ವಿತೀಯಾತ್ ವೈ ಭಯಂ ಭವತಿ, ದ್ವಿತೀಯಾತ್ ವೈ ಭಯಂ ಭವತಿ. ದ್ವಿತೀಯಾದ್ವೈ ದ್ವಿತೀಯಾದ್ವೈ ಭಯಂ ಭವತಿ, ನ ತು ತದ್ವಿತೀಯಮಸ್ತಿ. ಯತ್ರ ತು ಅಸ್ಯ ಸರ್ವಂ ಆತ್ಮೈವ ಅಭೂತ ಇತ್ಯಾದಿಷು ಅಲ್ವಾ ವೇದಾಂತದಲ್ಲಿ. ಇಲ್ಲಿ ಇಲ್ಲಿ ಇಲ್ಲಿ ಈ ತರ ಹೇಳಿದ್ದಾರೆ. ಎಲ್ಲೆಲ್ಲಿ? ಕಠೋಪನಿಷತ್ನಲ್ಲಿ. ನ ಇಹ ನಾನಾ ಅಸ್ತಿ ಕಿಂಚನ, ಈ ಬ್ರಹ್ಮನಲ್ಲಿ ಈ ಆತ್ಮನಲ್ಲಿ ನಾನಾತ್ವ ಅನ್ನೋದು ಇಲ್ಲ. ಒಂದು ಉಪನ್ಯಾಸ ಮಾಡ್ತಿದ್ರು ಗುರುಸ್ವಾಮಿ ಭಗವದ್ಗೀತಾನಲ್ಲಿ. ಅಲ್ಲಿ ಪದ್ಮನರ್ಸಿಂಹನ್ ಅವರ ಪರ್ಸನಲ್ ಮ್ಯಾನೇಜರ್ ಇದ್ದ, ಅವನ ಹೆಸರು ನಾನಾ. ನಾವೆಲ್ಲ ನಾನಾ ಅಂದ್ರೆ ವಯಸ್ಸು ಸುಮಾರು 76 ವಯಸ್ಸಿತ್ತು. ಅವ್ರು ನಾವು ನಾನಾ ನಾನಾ ನಾನಾ ನಾನಾ ನಾನಾ. ಸೊ ಹಿಂಗೆ ಶಬ್ದ ಬಂತು, ಬೇಕು ಅಬ್ಬಿ ನಾನಾ ಆಗ್ಯ ಅಂದ್ರು. ಅವ್ರು ಎದ್ನಂತವ್ರ ಮೈ ತಬ್ಬಿ ಆಗ್ಯ. ನಾನು ಅವಾಗೇ ಬಂದ್ಬಿಟ್ಟೀನಿ ಇವಾಗೆಲ್ಲ ಸ್ವಾಮೀಜಿ. ಅರೇ ಯಾಕ ನಾನಾ ಅಂತಾರೆ ಸ್ವಾಮೀಜಿ, ಯಾಕ ನಾನಾ ಅಬ್ಬಿ ಆಗ್ಯ. ನಾನಾತ್ವ ಹೇಳ್ತದೆ ಉಪನಿಷತ್ ಹೇಳ್ತದೆ. ಇಹ ನಾನಾ ನ ಅಸ್ತಿ ಕಿಂಚನ, ಕಿಂಚಿತ್ತೂ ಕೂಡ ನಾನಾ ಎನ್ನುವುದು ಇಲ್ಲ. ನಾನಾ ಅಂದ್ರೇನು? ಈ ಬ್ರಹ್ಮನಲ್ಲಿ ಬೇರೆ ಬೇರೆ ಬೇರೆ ಎನ್ನುವ ಯಾವ ಸ್ಪ್ಲಿಟ್ಸ್ಗಳಿಲ್ಲ, ತುಂಡುಗಳಿಲ್ಲ. ಹೊರತುಪಡಿಸಿರುವ ತುಂಡುಗಳು ಆಗಿದ್ದಾದ್ರೆ ನಾನಾ ಆಗ್ತಿತ್ತು, ತುಂಡುಗಳಿಲ್ಲ. ನಾನಾಸ್ತಿ ಕಿಂಚನ. ಮತ್ತೆ ಇಂದ್ರ ಮಾಯಾ ಬಿಹಿ ಬೃಹದಾರಣ್ಯಕ್ಕೆ, ಅವನು ಇಂದ್ರನು ಅನೇಕ ರೂಪಗಳನ್ನು ಧರಿಸ್ತಾನೆ. ಗೊತ್ತಾ? ಉದಾಹರಣೆ ಹೇಳ್ತಾರೆ, ಇಂದ್ರನು ಅನೇಕ ರೂಪಗಳನ್ನು ಧರಿಸಿದಂತೆ ಭಗವಂತನ ಅನೇಕ ರೂಪಗಳು ಈ ಪ್ರಪಂಚ ಅನ್ನೋದನ್ನು ಹೇಳಬೇಕಾದ್ರೆ ಹೇಗಪ್ಪ ಅಂದ್ರೆ, ಇಂದ್ರನು ಅನೇಕ ರೂಪಗಳನ್ನು ಧರಿಸಿದಂತೆ. ಇಲ್ಲ, ಅವ ರೂಪಗಳು ಇದ್ದಿದ್ದಿಲ್ಲ, ಹಾಗೆ ಈ ಜಗತ್ತಾಗಿದೆ. ಜಗತ್ತನ್ನು ಹೊರಗೆ ಬಂದೇ ಇಲ್ಲ. ಇಂದ್ರ ಮಾಯಾಭಿಗಿ, ಇಂದ್ರನು ಮಾಯಿಕವಾಗಿ ತನ್ನ ಮುಖವನ್ನು ತೋರಿಸಿದಂತೆ ನಾನಾ ರೂಪ ನಾಮಗಳನ್ನು ಕೂಡಿದ ಈ ಜಗತ್ತು ಅವ್ಯಕ್ತವಾದಂತೆ ಆಗಿದೆ ಅಷ್ಟೇ ವಿನಃ ಇದು ಜಗತ್ತು ಉಂಟಾಗೇ ಇಲ್ಲ. ಮತ್ತೆ ಏನಿದು? ಆತ್ಮೈವ ಇದಮಗ್ರ ಆಸೀತ್. ಅಗ್ರ ಇದಂ ಇದಂ ಅಗ್ರ ಇದಂ ಶಬ್ದ ಯಾರಿಗೆ ಹೋಗ್ತದೆ? ಜಗತ್ತು ಯಾವತ್ತಿಗಾಗಲಿ ಇದಂ ಶಬ್ದ ನಾಮರೂಪದಿಂದ ಕೂಡಿದ ಜಗತ್ತಿಗೆನೆ ಹೋಗ್ತದೆ. ಹೇಗೆ? ಅಸ್ಮ ಶಬ್ದ ಆತ್ಮನಿಗೆ ಹೋಗ್ತದೆ. ಅಸ್ಮ ಶಬ್ದ ಹೇಗೆ ಆತ್ಮನಿಗೆನೆ ಹೋಗ್ತದೆ, ಹಾಗೆ ಇದಂ ಶಬ್ದ ಎಲ್ಲಿ ಹೋಗ್ತದೆ? ಜಗತ್ತು ನಾಮ ರೂಪ ವಸ್ತು ಉಪಾಧಿ ಪದಾರ್ಥ ಜೀವ ಲೋಕ ಅಗ್ರ ಆತ್ಮ ಇವ. ಈ ಜಗತ್ತು ಉಂಟಾಗುವ ಪೂರ್ವದಲ್ಲಿ ಏನಾಗಿತ್ತು? ಆತ್ಮನು ಮಾತ್ರವಾಗಿತ್ತು. ಸೊ ಆತ್ಮೈವ ಇದಂ ಅಗ್ರ ಆಸೀತ್. ಆಯ್ತಾ? ಮತ್ತೇನ್ ಬರ್ತದೆ ಇನ್ನೊಂದು ಪುರಾಣಕ್ಕೆ, ಬ್ರಹ್ಮವ ಇದಂ ಅಗ್ರ ಆಸೀತ್. ಆತ್ಮನ ಆತ್ಮನೇ ಆಗಿದ್ದ ಈ ಜಗತ್ತು ಮೊಟ್ಟ ಮೊದಲು ಏನಾಗಿತ್ತು? ಆತ್ಮನೇ ಆಗಿತ್ತು. ಈ ಇನ್ನೊಂದು ಶಬ್ದ ಬರ್ತದೆ, ಬ್ರಹ್ಮನೇ ಆಗಿತ್ತು ಇದಮಗ್ರ ಬ್ರಹ್ಮವ. ಇನ್ನ ಎರಡಾಗಿತ್ತು ಅಂತ ಹೇಳಿದ್ರೆ ಏನ್ ಏನ್ ಕಳ್ಕೊತೇವೆ ನಾವು? ಭಾರಿ ಕಳ್ಕೊತೇವೆ. ದ್ವಿತೀಯ ಅಥವಾ ಭಯಂ ಭವತಿ. ಬ್ರಹ್ಮನ ಹೊರತುಪಡಿಸಿ ಇನ್ನೊಂದು ಇದೆ ಅಂತ ನಾವೇನಾದ್ರೂ ವ್ಯಾಖ್ಯಾನ ಮಾಡಿದ್ರೆ, ಇನ್ನೊಂದು ಇದೆ ಅಂತ ಏನಾದ್ರು ಫಿಲಾಸಫಿಯನ್ನು ಸಿದ್ಧ ಮಾಡಿದ್ರೆ, ಹ, ನೀವೇನು ಸ್ವಾಗತ ಮಾಡಿದ್ರೆ ನಡೀತದೆ? ಭಯವನ್ನ ಸ್ವಾಗತ ಮಾಡಿ. ಹೌದಾ? ಉದರಂ ಅಂತರಂ ಕುರುತೆ ಅದ ತಸ್ಯ ಭಯಂ ಭವತಿ. ಭಯಂ ಭವತಿ, ನೀವು ಎರಡು ಮಾಡಿದ ತಕ್ಷಣ ಭಯ ಶುರು ಆಗ್ತದೆ. ನಮ್ಮ ತಿಳುವಳಿಕೆಯಲ್ಲಿ ಎರಡನ್ನು ಇಲ್ಲೇ ಇಲ್ಲ, ಒಂದೇ. ದ್ವಿತೀಯ ವೈ ಭಯಂ ಭವತಿ ಬೃಹದಾರಣಿಕ, ಅದು ಕೂಡ ಬೃಹದಾರಣಿಕನೇ. ಈಗ ಮುಂದಿನ ಹಂತ ಅದು ಕೂಡ ಅಷ್ಟೇ, ನ ತು ತದ್ವಿತೀಯಮಸ್ತಿ. ಅದನ್ನು ಹೊರತುಪಡಿಸಿ ಇನ್ನೊಂದು ಎನ್ನುವುದು ಯಾವುದು ಇಲ್ಲವೇ ಇಲ್ಲ. ಇದ್ರ ಮಾತ್ರ ಭಯಂ ಭವತಿ. ಸೇಮ್ ಬ್ರಹ್ಮ ಬಿಕಮ್ಸ್ ಅನ್ ಆಬ್ಜೆಕ್ಟ್ ಆಫ್ ಫಿಯರ್. ಸೇಮ್ ಬ್ರಹ್ಮ ಭಯದ ವಸ್ತು ಆಗಿಬಿಡ್ತಾನೆ. ಎರಡು ಮಾಡಿ ನೋಡಿದ್ರೆ ಫೋಟೋ ನೋಡ್ಲಿಕ್ಕೆ ನಮಗೇನು ಸಮಸ್ಯೆ ಇಲ್ಲ, ಆದ್ರೆ ಬ್ರಹ್ಮನನ್ನ ಎರಡು ಮಾಡಿ ನೋಡಂದ್ರೆ ದ್ವೈತಂ ಚೇತ್ ಭಯಂ ಭವತಿ. ಮತ್ತು ತದ್ವಿತೀಯ ಮಸ್ಸಿ, ಅದರಿಂದ ಹೊರತುಪಡಿಸಿ ಬೇರೆ ಇನ್ನೊಂದು ಯಾವುದು ಇಲ್ಲ. ಎತ್ರತು ಅಸ್ಯ ಸರ್ವ ಆತ್ಮೈವ ಅಭೂತ. ಯಾವನು, ಯಾವ ಮುಕ್ಷು, ಯಾವ ಸಾಧಕನು, ಯಾವ ಶ್ರಾವಕವನು, ಇವನು ಸರ್ವಂ ಆತ್ಮೈವ ಅಭೂತ. ಇರುವುದೆಲ್ಲವೂ ಆತ್ಮವೇ, ಇರುವುದೆಲ್ಲವೂ ಬ್ರಹ್ಮವೇ ಎಂದು ತಿಳಿದಿದ್ದಾನೋ ಅನ್ನುವಂಥ ಮಾತಿನ ಮೂಲಕವಾಗಿ ಎಲ್ಲ ಕೋಟು ಮುಗಿಸಿದರು. ಕೊನೆ ವಾಕ್ಯ, ವಿಚಕ್ಷಣೈ ನಿಪುಣತರ ವಸ್ತು ದರ್ಶಿಭಿ ಪಂಡಿತೈಹಿ ಇತ್ಯರ್ಥ. ಶ್ರುತಿಯ ಕೋಟ್ ಮಾಡಿದರಲ್ಲಿ ತಮಃ ಶಭ್ರನಿಭಂ ದೃಷ್ಟ ವರ್ಷ ಬುದ್ಭುಜ ಸಂಭ ಸನ್ನಿಭಂ ನಾಶಪ್ರಾಯಂ ಸುಖಾಧೀನಂ ನಾಶೋತ್ತರಂ ಅಭಾವಕಂ. ಮೋಕ್ಷ ಧರ್ಮಶಾಸ್ತ್ರ ಕತ್ತಲೆಯಲ್ಲಿ ಗುಂಡಿ ಕಾಣಿಸ್ತಾರೆ. ಕತ್ತಲಲ್ಲಿ ಡ್ರೈವಿಂಗ್ ಮಾಡಿದ್ದಾರೆ, ಯಾವುದಕ್ಕಿಂತ ನೆಲದಾಗಿ ನೆನಪಿತ್ತು ಅಂದ್ರೆ ಕತ್ತಲಲ್ಲಿ ಗುಂಡಿ ಕಾಣಿಸ್ತಾರೆ. ಅಲ್ಲಿ ಗುಂಡಿ ಅದೇನು ಇಲ್ಲ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಎಂದ್ರೆ, ಮಳೆ ಮಳೆ ನೀರಿನಿಂದ ನೀರು ಗುಳ್ಳೆ ಆಗ್ತದೆ. ಅದು ನೀರು ಗುಳ್ಳೆ ನೀರು ಗುಳ್ಳಿಯೋ ಅಂತ ನಾವು ಮುಟ್ಟಿದ್ರೆ ಅಲ್ಲಿ ಗುಳ್ಳೆ ಪಟ್ ಅಂದ್ಬಿಡ್ಬೋದು. ಹಾಗೆ ಎಲ್ಲೆಲ್ಲಿಯೂ ಸುಖದ ಲೇಷವೂ ಇಲ್ಲ. ಸುಖಾಧೀನಂ ನಾಶಪ್ರಾಯಂ ನಾಶೋತ್ತರಂ ಅಭಾವಂ. ಸುಖ ಎನ್ನುವುದು ಯಾವುದನ್ನು ಅಂದ್ಕೊಂಡಿರ್ತೀವಿ ಅದು ನಾಶವಾಗಿ ಹೋಗ್ತದೆ. ಇದರಿಂದ ಏನ್ ಕಂಡು ಬರ್ತದೆ? ಸುಖ ಅನ್ನೋದು ಎಲ್ಲೂ ಇಲ್ಲವೇ ಇಲ್ಲ ಅನ್ನುತ್ತಾರೆ. ವಿಚಕ್ಷಣೈ ನಿಪುಣತರ ವಸ್ತುದರ್ಶಿ ಪಂಡಿತೈ ಇತ್ಯರ್ಥ. ವಸ್ತುದರ್ಶಿ ನಿಪುಣತರ ವಸ್ತುದರ್ಶಿ, ವಸ್ತುವನ್ನ ಚಿಂತನೆ ಮಾಡಿದವರಿಗೆ ವಸ್ತುವಿನ ವಿಚಾರವಾಗಿ ವಿಷಯದ ವಿಚಾರವಾಗಿ ಆಳವಾಗಿ ಚಿಂತನೆ ಮಾಡಿದವರಿಗೆ ನಿಪುಣತರರು ಅಂತ ಕರೀತಾರೆ, ಅವರಿಗೆ ವಿಚಕ್ಷಣೈಹಿ ಅಂತ ಕರೀತಾರೆ. ಅವರ ಅಭಿಪ್ರಾಯದಲ್ಲಿ ಏನಿದೆಯೋ ಅದು ಬ್ರಹ್ಮ ಮಾತ್ರ, ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲವೇ ಇಲ್ಲ ಅಂತ ಅವರು ಅಭಿಪ್ರಾಯಪಟ್ಟದ್ದನ್ನ ಇಲ್ಲಿ ಅಕ್ನಾಲೇಜ್ ಮಾಡ್ತಾರೆ. ಅದು ಮತ್ತೆ ಕಂಡದ್ದೇನು ಅಂತಂದ್ರೆ, ಅದು ಕತ್ತಲೆಯ ಗುಂಡಿಯಂತೆ, ಹೀಗೆ ನೀರಿನಿಂದ ಗುಂಡಿ ತರ ಕಾಣಿಸ್ತದೆ, ಅದರಲ್ಲಿ ಹೂ ನೋಡಿದ್ರೆ ಏನು ಇರೋದೇ ಇಲ್ಲ, ಮಿರಾಜ್ ವಾಟರ್ನಂತೆ ಅಂತ ನೋಡ್ಕೊಳ್ಳಿ, ತೊಂದರೆ ಇಲ್ಲ. 111 ಪ್ರಕರಣಾರ್ಥ ಉಪಸಂಹಾರಾರ್ಥ ಅಯಂ ಶ್ಲೋಕ. ಯದಾ ವಿತತಂ ದ್ವೈತಂ ಆತ್ಮೈವ ಏಕಃ ಪರಮಾರ್ಥತಃ ಸನ್ ತದಾ ಇದಂ ನಿಷ್ಪನ್ನಂ ಭವತಿ ಸರ್ವಃ ಅಯಂ ಲೌಕಿಕಃ ವೈದಿಕಶ್ಚ ವ್ಯವಹಾರಃ ವಿದ್ಯಾ ವಿಷಯ ಇವ ಇತಿ. ಚೇಂಜ್ ಆಗಿದೆ ಅಂದ್ರೆ ಅದು ಇಟ್ಟದ್ದೇ ಇಟ್ಟಿರಿ, ಈಗ ಚೇಂಜ್ ಆಗಿದೆಯಾ ಕ್ಲಿಪ್ಬೋರ್ಡ್? ಪ್ರಕರಣಾರ್ಥ ಉಪಸಂಹಾರಾರ್ಥ ಅಯಂ ಶ್ಲೋಕ. ಈಗೇನು ನಾವು ಒಂದು ಶ್ಲೋಕ ಅಭ್ಯಾಸ ಮಾಡ್ತಾ ಇದ್ದೀವಿ, ಈ ಶ್ಲೋಕ ಈ ಪ್ರಕರಣಕ್ಕೆ ಉಪಸಂಹಾರ ಮಾಡಲಿಕ್ಕಾಗಿ ತಾತ್ಪರ್ಯವಾಗಿ ಬಂದಿದೆ. ಏನದು ಅಲ್ಲೊಂದು ವಿಷಯ, ಯದಾ ವಿತತಂ ದ್ವೈತಂ, ದ್ವೈತವೆನ್ನುವುದು ಎಲ್ಲವೂ ಮಿಥ್ಯವೇ ಆಗಿದ್ದಲ್ಲಿ, ಆತ್ಮೈವ ಏಕಃ ಪರಮಾರ್ಥತಃ, ಪಾರಮಾರ್ಥಿಕವಾಗಿ ಆತ್ಮವೆನ್ನುವುದು ಮಾತ್ರ ಸತ್ಯವಾಗಿದ್ದಲ್ಲಿ, ಆಗ ಏನು ಸಿದ್ಧಾಯಿತು ಏನೆಂದರೆ, ಲೌಕಿಕ ವೈದಿಕಶ್ಚ ವ್ಯವಹಾರ ಅವಿದ್ಯಾ ವಿಷಯವತಿ. ಲೌಕಿಕ ವ್ಯವಹಾರ ವೈದಿಕ ವ್ಯವಹಾರ ಎಲ್ಲವೂ ಏನಾಗ್ಬಿಟ್ಟು, ಆಗಿನ ಜನರಿಗೆ ಹೀಗೆ ಪ್ರಶ್ನೆ ಕೇಳುವ ಧೈರ್ಯ ಇರ್ತಿತ್ತು ರೀ, ಈಗಿನ ಜನರಿಗೆ ನಮಗೆ ಯಾಕೆ ಬಿಡ, ನಮ್ಗೆ ಯಾಕೆ ಬೇಕು, ದೊಡ್ಡ ಪಂಡಿತರು ಮಾತಾಡ್ಬೇಕು, ಏನಿಲ್ಲ ಗುರುಗಳಿದ್ರಿಗೆ ಅವು ಯಾವ ಹುಡುಗರು ಅಡ್ಡ. ಆತ್ಮೈವ ಏಕಃ ಪರಮಾರ್ಥತಃ ಸನ್ನ ತದ, ಒಂದು ವೇಳೆ ಹಾಗಿದ್ದ ಪಕ್ಷದಲ್ಲಿ ಇದಂ ನಿಷ್ಪನ್ನಂ, ಈ ನಿರ್ಧಾರಕ್ಕೆ ನಾವು ಬರಬಹುದು. ಏನ್ ನಿರ್ಧಾರ, ಅಯಂ ಲೌಕಿಕ ವೈದಿಕಶ್ಚ ಸರ್ವ ವ್ಯವಹಾರ ಅವಿದ್ಯಾ ವಿಷಯ. ಈ ಲೌಕಿಕ ಮತ್ತು ಈ ವೈದಿಕ ವ್ಯವಹಾರಗಳೆಲ್ಲ ಏನಿವೆಯೋ ಇವೆಲ್ಲವೂ ಕೂಡ ಏನಾಗ್ಬಿಟ್ಟವು, ಅವಿದ್ಯಾ ವಿಷಯವು. ನ ವಿರೋಧೋ ನ ಚೋತ್ಪತ್ತಿ, ನ ಬದ್ಧೋ ನ ಚ ಸಾಧಕ, ನ ಮುಮುಕ್ಷುರ್ನ ವೈ ಮುಕ್ತ, ಪರಮಾರ್ಥತ ನ ನಿರೋಧೋ ನ ಚ ಉತ್ಪತ್ತಿ, ನ ಬದ್ಧೋ ನ ಚ ಸಾಧಕ, ನ ಮುಮುಕ್ಷುರ್ನ ವೈ ಮುಕ್ತ ಇತ್ತೇಷ ಪರಮಾರ್ಥತ. ಬ್ರಹ್ಮನು ಬ್ರಹ್ಮನ ದೃಷ್ಟಿಯಿಂದ ಬ್ರಹ್ಮನನ್ನು ನೋಡಿದ್ಯಾದ್ರೆ ಬ್ರಹ್ಮನಿಗೆ ನ ನಿರೋಧ, ಹಾಗೆ ಸೇರಿಸ್ಕೊಡ್ರಿ, ಬ್ರಹ್ಮನಿಗೆ ನ ನಿರೋಧ, ಬ್ರಹ್ಮನಿಗೆ ನಾಶವೆನ್ನುವ ಸಾಧ್ಯತೆ ಇಲ್ಲ. ಬ್ರಹ್ಮನನ್ನ ವ್ಯವಹಾರವಾಗಿ ನೋಡಿದ್ದಾದ್ರೆ ಅನೇಕ ಹೊರತುಪಡಿಸಿದ ವಸ್ತುಗಳಿವೆ, ಪದಾರ್ಥಗಳು ಎಲ್ಲವೂ ನಾಶವಾಗ್ತವೆ. ಐ ರಿಪೀಟ್, ಬ್ರಹ್ಮನನ್ನ ಹೊರತುಪಡಿಸಿ ನಾವೇನಾದ್ರು ಜಗತ್ತನ್ನು ನೋಡಿದ್ದಾದ್ರೆ ನಮಗೆ ಬ್ರಹ್ಮ ಕಾಣುತ್ತದೆ. ಏನ್ ಕಾಣ್ತಾನಲ್ಲಿ ನಾಮರೂಪ ಅವೆಲ್ಲವೂ ನಾಶವಾಗ್ತದೆ. ಬ್ರಹ್ಮನಿಗೆ ನಾಶ ಎನ್ನುವುದು ಇಲ್ಲ. ನಾಶ ಇಲ್ಲ ಸ್ವಾಮಿ, ಒಂದ್ ಯಾವಾಗ ಒಂದ್ಸಲ ಹುಟ್ಕೊಂಡ್ಬಿಟ್ಟಲ್ಲ. ನಚ ಉತ್ಪತ್ತಿ, ಯಾವಾಗ ಒಂದ್ಸಲ ಹುಟ್ಟಲಿಕ್ಕೆ, ಅವನು ಉತ್ಪತ್ತಿನೇ ಇಲ್ಲ, ಹುಟ್ಟನ್ನೋದೇ ಇಲ್ಲ ಅವನಿಗೆ, ಅವನು ಹುಟ್ಟೇ ಇಲ್ಲ. ಬಂಧನ ನ ಬದ್ಧ, ಬಂಧನ ಅವನಿಗೆ ಆಗೇ ಇಲ್ಲ. ನಚ ಸಾಧಕ, ಈಗ ಅವನು ಮೋಕ್ಷವನ್ನು ಹೊಂದಬೇಕಾಗಿಲ್ಲ. ಮೋಕ್ಷ ಹೊಂದಬೇಕಾದ್ರೆ ಸಾಧನ ಮಾಡಬೇಕು, ಸಾಧನ ಮಾಡಬೇಕು, ಅವನು ಸಾಧಕನಾಗಿರ್ಬೇಕು. ಆತ್ಮನ ಸಾಧಕನೂ ಹಾಗಾದ್ರೆ, ಆತ್ಮನ ಸಾಧಕನೂ ಅಲ್ಲ, ಬದ್ಧನೋ? ಇಸ್ ಇ ಬೌಂಡ್? ನೋ ನೋ ನೋ, ನಾಟ್ ಅಟ್ ಆಲ್. ಅವನು ಬೌಂಡ್ ಇಲ್ಲ. ಓಕೆ, ಹುಟ್ಟು ಸಾವುಗಳಿಲ್ಲ, ಹೀಗಾಗಿ ಅವನು ಮುಕ್ತಿಯನ್ನ ಹೊಂದಬೇಕಾಗಿಲ್ಲ. ನ ಮೋಕ್ಷು ನ ವೈ ಮುಕ್ತ. ಅವನು ಯಾಕ್ರಿ ಮುಕ್ಷು ಅಲ್ಲ? ಅವನ ಮೋಕ್ಷ ಬೇಕಾಗಿಲ್ಲ. ಅವನು ಯಾಕೆ ಮೋಕ್ಷ ಬೇಕಾಗಿಲ್ಲ? ಅವನ ಬಂಧನಗಳಿಲ್ಲ. ಅವನ ಬಂಧನಗಳು ಯಾಕಿಲ್ಲ? ಅವನ ಹುಟ್ಟೇ ಇಲ್ಲ. ಹುಟ್ಟದನ ನೀವು ಅವ ಅವ ಅವ ಅಂತ ಮಾತಾಡ್ತೀರಿ. ಅವನು ಅಲ್ಲ, ಅವಳು ಅಲ್ಲ, ಇವನು ಅಲ್ಲ, ಎಲ್ಲವೂ ಬ್ರಹ್ಮ. ಇದೇ ಪಾರಮಾರ್ಥಿಕ ಸತ್ಯ. ಇತ್ತೇಷ ಪರಮಾರ್ಥಕ, ಇದೇ ಪಾರಮಾರ್ಥಿಕ ಸತ್ಯ. 112. ನ ನಿರೋಧ, ನಿರೋಧನಂ, ನಿರೋಧ ಲಯ, ಉತ್ಪತ್ತಿ, ಜನನಂ, ಬದ್ಧ, ಸಂಸಾರಿ ಜೀವ. ನಿರೋಧ ಇತಿ ಪ್ರಳಯ. ಏನಪ್ಪ ನಿರೋಧ ಅಂದ್ರೆ ಪ್ರಳಯ, ನಾಶವಾಗುವುದು ಅವನಲ್ಲಿ ಇಲ್ಲ. ನಚ ಉತ್ಪತ್ತಿ, ಉಂಟಾಗುವುದು ಅವನಲ್ಲಿ ಇಲ್ಲ. ಉಂಟಾಗಿತ್ತು ಅಂದ್ರೆ ನಾಶವಾಗ್ತಿತ್ತು. ಅವನು ಯಾವುದನ್ನು ಉಂಟು ಮಾಡಿಲ್ಲ. ಅವನಿಗೆ ಅವನದೇ ಆದ ಹುಟ್ಟಿನಿಂದ ಬಂಧನವಾಗುವುದಲ್ಲ. ಅವನಿಗೆ ಹೊರತುಪಡಿಸಿ ಏನಾದರೂ ಹುಟ್ಟುತ್ತಾವೆ ಅಂದದ್ದಾದ್ರೆ ಅವನಿಗೆ ಬಂಧನಗಳು ಇರ್ತಿದ್ವು. ಬಂಧನಗಳು ಇದ್ದಿದ್ದು ಅಂತಂದ್ರೆ ಬಂಧನಗಳಿಂದ ಬಿಡಿಸ್ಕೋಬೇಕು ಅಂತ ಪ್ರವೃತ್ತಿ ಇರಬೇಕಾಗಿತ್ತು. ಆ ಬಿಡಿಸ್ಬೇಕು, ಬಿಡಿಸ್ಕೋಬೇಕು ಅನ್ನೋ ಪ್ರವೃತ್ತಿಗೆ ಮೋಕ್ಷ ಅಂತ ಕರೀತಾರೆ. ಈಗ ಇವನು ಹೊರತುಪಡಿಸಿ ವಸ್ತುಗಳು ಪದಾರ್ಥಗಳು ಯಾವ ಹುಟ್ಟುವಿಕೆ ಅನ್ನುವಂಥದ್ದಿಲ್ಲ, ಅವನಿಗೆ ಹುಟ್ಟುವಿಕೆ ಅನ್ನುವಂಥದ್ದು ಇಲ್ಲ. ಆದ್ದರಿಂದ ಯಾವ ದ್ವೈತವೂ ಇಲ್ಲ, ಆದ್ದರಿಂದ ಅವನಿಗೆ ಯಾವ ಬಂಧನಗಳು ಇಲ್ಲ, ಆದ್ದರಿಂದ ಅವನು ಬಿಡಿಸ್ಕೋಬೇಕಾಗಿಲ್ಲ. ಆದ್ದರಿಂದ ನ ಮುಮುಕ್ಷು, ಬಿಡುಗಡೆ ನನಗೆ ಆಗಲಿ ಅಂತ ಕೇಳಿಕೊಳ್ಳುವ ಪ್ರಾರ್ಥಿಸುವ ಮುಮುಕ್ಷು ಅವನಲ್ಲ. ಓಕೆ, ಓ ಅವನು ಯಾಕೆ ಮುಮುಕ್ಷು ಅಲ್ಲ ಅಂದ್ರೆ ಇವನು ವಾದಿ ಹೇಳ್ತಾನೆ, ಬಹುಶಃ ಮುಕ್ತನೇ ಆಗ್ಬಿಟ್ಟು, ಮುಕ್ತ ಆಗ್ಬಿಟ್ಟಿರ್ಬೇಕು ಅವನು. ನ ಮುಕ್ತ, ಅಷ್ಟೊಳಗೆ ಮತ್ತೆ ಮುಗಿಸಿ ಬಿಡ್ತಾರೆ. ಹಾ ಏನಂತ, ನ ಮುಕ್ತ, ಅವನು ಮುಕ್ತನೂ ಅಲ್ಲ. ಉತ್ಪತ್ತಿ ಪ್ರಯೋ ಅಭಾವಾತ್ ಬುದ್ಧಿ ಆದಯ ನ ಸಂತಿ, ಇತ್ತೇಷ ಪರಮಾರ್ಥತ. ಉತ್ಪತ್ತಿ ಪ್ರಳಯಗಳೇ ಇಲ್ಲ ಅಂದಮೇಲೆ ಬುದ್ಧಿಯಾದಯ ನ ಸಂತಿ, ಜೊತೆ ಜೊತೆಗೆ ಬುದ್ಧಿಗಳು ಇಲ್ಲ, ನಿರ್ಬುದ್ಧಿ. ನಮ್ಮಲ್ಲಿ ಬೈಗಳು ನಿರ್ಬುದ್ಧಿ, ಬುದ್ಧಿಹೀನ, ನಿರ್ಬುದ್ಧಿ. ನಾವೆಲ್ಲರೂ ಯಾರು ಆತ್ಮನ ದೃಷ್ಟಿಯಿಂದ ನಿರ್ಬುದ್ಧಿಗಳು. ಈ ಆತ್ಮನ ಎದುರಿಗೆ ಬುದ್ಧಿ ಬಂತೋ ಆತ್ಮ ಬಿಕಮ್ಸ್ ಜೀವ. ಸೇಮ್ ಆತ್ಮ ಏನಾಗ್ಬಿಟ್ಟ ನೋಡು, ನಾನು ಅರೆಸ್ಟ್ ಮಾಡ್ತೇನೆ ನೋಡು, ಸೂರ್ಯ ಒಂದ್ ಇಂಚಿನಲ್ಲಿ ಸಿಕ್ಕಾಕೊಂಡ ನೋಡಿ. ಹೌದಾ, ಸಿಕ್ಕಾಕೊಂಡ ಸೂರ್ಯ ಒಂದ್ ಇಂಚಿನಲ್ಲಿ ಸಿಕ್ಕಾಕೊಂಡ, ಅರೆಸ್ಟ್ ಮಾಡಿ ಸಾಧ್ಯವ? ಆದ್ರೆ ನೋಡಿ ಎಕ್ಸಾಕ್ಟ್ಲಿ ಒಂದ್ ಇಂಚ ಇಷ್ಟೋ ಸೂರ್ಯ ಹೇಳ್ಬಿಟ್ಟ. ಅವಿವೇಕಿಗಳು ಮಾತಾಡ್ತಾರೆ ಹಾಗೆ, ಎಂತ ಸೂರ್ಯನ ನಾವು ಅರೆಸ್ಟ್ ಮಾಡಿದ್ವಿ. ಎಲ್ಲಿ ಅರೆಸ್ಟ್ ಮಾಡಿದ್ವಿ? ಜೈಲು ನೋಡಿ, ಜೈಲು ಅರೆಸ್ಟ್ ಮಾಡ. ಹೇಗೆ ಬಾಲಿಶ್ ಅನಿಸ್ತವೆ ಈ ಮಾತುಗಳು, ಅರ್ಥಹೀನ ಅನಿಸ್ತವೆ, ಹಾಗೆ ಈ ಪ್ರಪಂಚವನ್ನ ನಾವು ಸಂಬೋಧಿಸ್ತೇವೆ. ಆ ಮಟ್ಟದಲ್ಲಿ ಅಷ್ಟು ಸಿಲ್ಲಿಯಾಗಿ ನಾವು ಸಂಬೋಧಿಸ್ತೇವೆ ಪ್ರಪಂಚವನ್ನು. ಯಾರು ಕೊಡೋರು, ಯಾರು ತಗೊಳ್ಳೋರು, ಯಾರು ಮೋಕ್ಷ ಪಡೆಯೋರು, ಯಾರು ಬದ್ಧರು, ಯಾರು ಮೋಕ್ಷಗಳು ಅನ್ನುವಂತ ಈ ವಿಚಾರಗಳು ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ದಾದ್ರೆ ಈ ವಿಚಾರಗಳು ಈ ಪ್ರಕಾರ ಬರ್ತಾವೆ. ಏನೋ, ಎಲ್ಲಿಯೂ ನಿರೋಧ ಇಲ್ಲ, ಎಲ್ಲಿಯೂ ಉತ್ಪತ್ತಿ ಇಲ್ಲ, ಎಲ್ಲಿಯೂ ಬಂಧನ ಇಲ್ಲ, ಎಲ್ಲಿಯೂ ಸಾಧಕರಿಲ್ಲ, ಎಲ್ಲಿಯೂ ಮೋಕ್ಷಗಳಿಲ್ಲ. ಏನಿದೆ? ಪಾರಮಾರ್ಥಿಕ ತತ್ವ ಒಂದೇ ಇದೆ. ಎಲ್ಲೆಲ್ಲಿಯೂ ಕೂಡ ಇರುವುದು ಪಾರಮಾರ್ಥಿಕ ತತ್ವ ಮಾತ್ರ. 113 ಕಥಂ ಉತ್ಪತ್ತಿ ಪ್ರಲಯೋ ಅಭಾವ ಇತಿ. ಏನ್ರಿ, ಬರೇ ಬಾಂಬ್ ಹಾಕ್ತಾನೆ ಇರ್ತೀನಿ, ಒಂದಾನು ಬಾಂಬ. ಉತ್ಪತ್ತಿ ಪ್ರಲಯಗಳೇ ಇಲ್ಲ ಅಂದ್ಬಿಡ್ತೀರಿ ನೀವು? ಉತ್ಪತ್ತಿ ಪ್ರಲಯಗಳೇ ಇಲ್ಲ ಅಂದ್ಬಿಡ್ತೀರಾ? ಕಥಂ ಉತ್ಪತ್ತಿ ಪ್ರಲಯೋ ಅಭಾವ ಇತಿ. ಇವೆರಡನ್ನು ಅಭಾವಗಳನ್ನಾಗಿ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಆಕಾಶ ಇದೆ, ವಾಯು ಇದೆ, ಪೃಥ್ವಿ ಇದೆ, ಮಣ್ಣಿದೆ, ಬೆಂಕಿ ಇದೆ, ಇವುಗಳ ಕಾಂಬಿನೇಷನ್ ಆಗಿ ನಮಗೆ ಹಲವಾರು ಗಿಡಗಳು, ಹಲವಾರು ಬೀಜಗಳು, ಹಲವಾರು ಹೂಗಳು, ಹಲವಾರು ಕಾಯಿಗಳು ನಮ್ಗೆ ಲಭ್ಯವಾಗ್ತವೆ. ಅಂತಹ ಈ ಸೃಷ್ಟಿ ಇದು ಇಲ್ವೇ ಇಲ್ಲ ಅಂದ್ಬಿಡ್ತಾ ಇದ್ರಿ ನೀವು? ಈ ಸೃಷ್ಟಿ ಆಗೇ ಇಲ್ಲ ಅಂದ್ಬಿಡ್ತೀರ? ಏನಪ್ಪ ಅಂತಹ ವ್ಯಾಸ ಪೀಠದ ಮೇಲೆ ಕೂತ್ಕೊಂಡಿರಿ ನೀವು? ನಾವು ಇದೇ ಭೂಮಿ ಮೇಲೆ ಕೂತ್ಕೊಂಡು ಕೇಳಿದ್ದೀವಿ. ಹಾಗಾದ್ರೆ ಇದೆಲ್ಲ ಸುಳ್ಳು, ಹಾಗಾದ್ರೆ ಈ ಪೃಥ್ವಿ ಸುಳ್ಳ? ಗಂಡು ಪ್ರಶ್ನೆ ಹಾಗೆ. ಹೋಗ್ಲಿ ಬಿಡಪ್ಪ, ನಾವು ಈ ಸೃಷ್ಟಿ ಸುಳ್ಳು ಅಂತಾನೆ ಸಾಧಿಸ್ತಾ ಇದ್ದೀವಿ. ಹೌದು, ನಾವು ಒಪ್ಕೋತೀವಿ ಸಾಧಿಸ್ತಾ ಇದ್ದೀವಿ. ಓ, ಅದೆಲ್ಲವೂ ಸುಳ್ಳು ಆಗಿತ್ತು ಅಂತಂದ್ರೆ ಸೃಷ್ಟಿಕರ್ತನೂ ಸುಳ್ಳು ಅಂತಂತಾರೆ. ಸೃಷ್ಟಿನೂ ಸುಳ್ಳು, ಸೃಷ್ಟಿಕರ್ತನೂ ಸುಳ್ಳು. ಪಾರಮಾರ್ಥಿಕ ವಿಚಾರ ಮಾಡಿದ್ದಾರೆ ಅವಶ್ಯ ಹೌದು. ಅಭಾವ ಡೆಫಿನೆಟ್ಲಿ ಅಭಾವ ಹೇಗೆ ಅನ್ನೋದನ್ನು ಹೇಳ್ತೀವಿ. ಉಚ್ಯತೆ ಉಚ್ಯತೆ ದೈತಸ್ಯ ಅಸತ್ವಾತ್. ಉಚ್ಯತೆ ದೈತಸ್ಯ ಅಸತ್ವಾತ್. ದ್ವೈತ ಎನ್ನುವುದು ಇದು ಟೋಟಲಿ ಅಸತ್. ಇಸ್ ಓನ್ಲಿ ಫಿಲಾಸಫಿಕಲ್ ಡಿಸ್ಕಷನ್. ದ್ವೈತಿ ಅದ್ವೈತಿ ಅನ್ನುವ ವಿಷಯ ಅಲ್ಲ. ದ್ವೈತ ಎನ್ನುವ ಸಿದ್ಧಾಂತಗಳು, ಅದ್ವೈತ ಎನ್ನುವ ಸಿದ್ಧಾಂತಗಳು ವಿಷಯಗಳ ಬಗ್ಗೆ ಚಿಂತನೆ. ದೈತ್ಯನೇ ಆಗಿರ್ಬೇಕು, ಅನಿ ಅದ್ವೈತನೇ ಆಗಿರ್ಬೋದು. ಅದರೇ ರೌಂಡು, ನೀ ದೈತ್ಯ ಆಗಿರ್ಬೋದು, ನೀ ಅದ್ವೈತ ಆಗಿರ್ಬೋದು. ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ದ್ವೈತ ಫಿಲಾಸಫಿ, ಅದ್ವೈತ ಫಿಲಾಸಫಿ, ಆ ವಿಷಯ, ಆ ವಿಷಯ ಚಿಂತನೆ. ಅಲ್ಲಿ ನಮಗೆ ಏನು ಕಂಡು ಬರ್ತದೆ? ದ್ವೈತವು ಅಸತ್ಯ ಅಂತ ಕಂಡು ಬರ್ತದೆ. ಹೇಗೆ ಹೇಳ್ತೀರ ಇದನ್ನ? ಆಯ್ತು, ನಿನಗೆ ಹೇಳ್ತೀವಿ, ಲಕ್ಷ ಕೊಟ್ಟು ಕೇಳು. ಹೆಂಗಿದ್ರೆ ಯತ್ರ ಹಿ ದ್ವೈತಂ ಇವ ಭವತಿ, ಯತ್ರ ಹಿ ದ್ವೈತಂ ಇವ ಭವತಿ, ಯ ಇಹ ನಾನೇವ ಪಶ್ಯತಿ, ಆತ್ಮೈವ ಇದಂ ಸರ್ವಂ, ಬ್ರಹ್ಮೈವ ಇದಂ ಸರ್ವಂ, ಏಕಮೇವ ಅದ್ವಿತೀಯಂ, ಇದಂ ಸರ್ವಂ ಯತ್ ಅಯಮಾತ್ಮ, ಇದಂ ಸರ್ವಂ ಯತ್ ಅಯಮಾತ್ಮ ಇತ್ಯಾದಿನಾ ಇತ್ಯಾದಿ ನಾನಾ ಶ್ರುತಿಭ್ಯಃ ದ್ವೈತಸ್ಯ ಅಸತ್ವಂ ಸಿದ್ಧಂ. ದ್ವೈತವು ಎಷ್ಟು ಸುಳ್ಳು ಅನ್ನೋದು ಈಗ ಸಿದ್ಧವಾಗಿ ಬಿಡ್ತದೆ. ಈ ಇಷ್ಟು ಕೋಟ್ ಕೊಟ್ಟಿದ್ದಾರೆ, ಒಂದೊಂದಾಗಿ ನೋಡೋಣಂತೆ. ಯತ್ರ ಹಿ ದ್ವೈತಂ ಇವ ಭವತಿ, ದ್ವೈತ ಆಗೇ ಇಲ್ಲ. ದ್ವೈತಂ ಇವ ಭವತಿ, ದ್ವೈತದಂತೆ ಎರಡಾಗಿವೆ. ಹೇಗೆ? ಎರಡು ಸೂರ್ಯ ಕಾಣ್ತಾನೆ ತಿರುಚಿಕ್ಕಣ್ಣಿನವರಿಗೆ, ಎರಡು ಚಂದ್ರ ಕಾಣ್ತಾರೆ, ಎರಡೆರಡೆರಡು ಬಾಟ್ಲ್ ಕಾಣಿಸ್ತಾರೆ. ವಿವೇಕ ಕಳ್ಕೊಂಡಂತ ಬಾಟ್ಲ್ ಧಾರಕರು ಅವರು ದ್ವೈತ ತಿರುಚಿಕ್ಕಣ್ಣಿನವರಿಗೆ ದ್ವಿತೀಯ ಸೂರ್ಯ ಯಥಾ ತಥಾ. ಹಾ, ಎರಡನೇ ಸೂರ್ಯನು ಹೇಗೆ ಕಾಣ್ತಾನೋ ಹಾಗೆ ಇವರಿಗೆ ದ್ವೈತವು ಕಾಣಿಸ್ತದೆ. ಆ ಎರಡನೇ ಸೂರ್ಯ ಎಷ್ಟು ಬರೀ ತೋರಿಕೆ ಮಾತ್ರವೋ ಹಾಗೆ ಇದು ದ್ವೈತ ಅನ್ನೋದು ತೋರಿಕೆ ಮಾತ್ರ. ಇಹ ನಾನಾ ಇವ ಪಶ್ಯತಿ, ಎಲ್ಲದಕ್ಕೂ ಇವ ಇವ ಬಂದದ್ದು ನೋಡಿದ್ರು ಅಂತೆ. ಆಸ್ ದೋ, ಆಸ್ ದೋ ಆತ್ಮೈವ ಇದ ಸರ್ವಂ, ವಾಸ್ತವಿಕವಾಗಿ ಏನಿದೆಯೋ ಅದೆಲ್ಲವೂ ಆತ್ಮಸ್ವರೂಪವೇ ಆಗಿದೆ. ಏನಿದೆ ಅದೆಲ್ಲವೂ ಬ್ರಹ್ಮೈವ ಇದಂ ಸರ್ವಂ, ಬ್ರಹ್ಮ ಸ್ವರೂಪವೇ ಆಗಿದೆ. ಅದು ಏನು ಅಂತ ಕೇಳಿದ್ದಾದ್ರೆ, ಏಕಮೇವ ಅದ್ವಿತೀಯಂ ಬ್ರಹ್ಮ, ಏಕಮೇವ ಅದ್ವಿತೀಯಂ ಬ್ರಹ್ಮ. ಎರಡನೇದೆಲ್ಲದೆ ಇಲ್ಲದೆ ಇದ್ದಂತಹ ಒಂದೇ ಒಂದು ತತ್ವ, ಅದು ಬ್ರಹ್ಮ. ಇದಂ ಸರ್ವಂ ಯತ್ ಅಯಂ ಆತ್ಮ, ಇದು ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟದ್ದೆಲ್ಲವೂ ಕೂಡ ಏನದು? ಆತ್ಮವೇ ಆಗಿದೆ. ಇದು ಚೈನು ಅಂತ ತೋರಿಸ್ತೀವಿ, ಇದು ಬಳೆ ಅಂತ ತೋರಿಸ್ತೀವಿ. ನಾವು ನಾನಾ ಆಭರಣ ತೋರಿಸಿದ್ರು ಕೂಡ ನಾವು ಚಿನ್ನವನ್ನು ತೋರಿಸ್ತೇವೆ. ನೋಡೋನು ಅವನು ಚಿನ್ನವನ್ನೇ ನೋಡ್ತಾನೆ. ಆಭರಣ ನೋಡಿ ಯಾರು? ಈಗಿನ ಕಾಲಕ್ಕೆ ವಸ್ತ, ನಾವು ವಸ್ತ ಅಂತ ಕರಿತೀವಿ. ನೀನು ವಸ್ತ, ವಸ್ತ್ರ ಅಲ್ಲ ವಸ್ತ, ಒಡೆಯ ವಸ್ತ, ಮದುವೆ ವಸ್ತ್ರ. ಓಕೆ, ವಸ್ತ ವಸ್ತ ಎಲ್ಲ ಆಭರಣಗಳಿಗೆ ವಸ್ತ ಅಂತ ಹೇಳ್ತೀವಿ. ಸೊ ಆ ಆಭರಣ ಹೆಸರು ಬೇರೆ ಬೇರೆ ಇರ್ಬೋದು, ಅದ್ರ ಬಂಗಾರ ಒಂದೇ ಇದೆ. ಹಾಗೆ ಏಕಮೇವ ಅದ್ವಿತೀಯಂ ಇದಂ ಸರ್ವಂ ಯದಯ ಆತ್ಮ ಇತ್ಯಾದಿ ನಾನಾ ಶ್ರುತಿಭ್ಯ ದ್ವೈತಸ್ಯ ಅಸತ್ವಂ ಸಿದ್ಧಂ. ಇವೇನು ತೋರಿಸ್ತವೆ? ದ್ವೈತವು ಎಷ್ಟು ಶಬ್ದ ಹಾಕ್ರಿ, ದ್ವೈತವು ಎಷ್ಟು ಭ್ರಮಿತವಾಗಿದೆ. ದ್ವೈತವು ಎಷ್ಟು ಮೂರ್ಖತನಾಗಿದೆ. ಅಂಡರ್ ದಿ ಕಾಂಟೆಕ್ಸ್ಟ್ ಓಕೆ, ಏ ದ್ವೈತಿ ಮೂರ್ಖರೇ ಬಾಗಿಲು ತೆಗೀರಿ ಅಂತ ಬಾಗಿಲು ಕೊಟ್ಟು ಏನು ಅವಶ್ಯಕತೆ ಇಲ್ಲ. ನಾವು ಹಂಗೆಲ್ಲ ಮೂರ್ಖತನ ಮಾಡಿ ಪೇಪರ್ನ ಕೊಡ್ತಾರೆ ನಮ್ಮ ಜೊತೆಗೆ ಯಾರು ವಾದ ಮಾಡ್ತಾರೋ ಮಾಡಿ 5 ಲಕ್ಷ ಕೊಡ್ತೇನೆ ಸೋಲಿಸ್ರಿ. ಅವೆಲ್ಲ ಜಾಣತನ ನಾವು ಮಾಡೋದಿಲ್ಲ. ಮಾಡಿದವರು ಉಡುಪಿ ಬಿಟ್ಟು ಹೊರಗೆ ಬರಬಾರ್ದು ಅಷ್ಟೇ. ಹೊರಗೆ ಬಂದ್ರು ಕೂಡ ಬಾವಿ ಕೆರೆ ಕಟ್ಟಿ ಕಟ್ಟಿಸ್ಕೊಂಡು ಬಡವರನ್ನ ದಲಿತನ ಉದ್ಧಾರ ಮಾಡ್ಕೊಂಡು ಇರ್ಲಿ, ನಾವು ಬಂದು ಜಾಯ್ನ್ ಆಗ್ತೀವಿ. ಅದು ಬಾಯಿ ತೆಗಿಬಾರ್ದು. ಮಾರುತಿ ರಾಯ ಹನುಮಂತ ಹನುಮಂತ ಹನುಮಂತ ನಿನ್ ಏನದ ಇನ್ನೇನೊಂದು ಹಾಡಿದೆ ಬಿಡುವೇನೇನಪ್ಪ ಸ್ವಾಮಿ ಬಿಡುವೇನೇನಪ್ಪ ಬಿಡುವೇನೇನೋ ಅಡಿಗಳಲ್ಲಿ ಶಿರವಾಗಿಟ್ಟು ಕೊರೆಯೋ ತನಕ ಬಿಡುವೇನೇನಪ್ಪ ಹನುಮ ಬಿಡುವೇನೇನಪ್ಪ. ಹನುಮನ ಮೇಲೆ ಹಾಡದ ಹಾಡಲಿ ಅಲ್ಲೇ ಉಡುಗೋಗ ಅಲ್ಲ ಹೊರಗೆ ಬರಬೇಕು ಮತ್ತು ಹನುಮಪ್ಪನ ಹೊರಗೆ ಬರಬೇಕು. ಅವಾಗ ನಾವೆಲ್ಲ ಇರ್ತೀವಿ, ಹನುಮಪ್ಪ ನಮಗೂ ಅನುಗ್ರಹ ಮಾಡಬೇಕು. ಇದನ್ನು ಅವನ ಅನುಗ್ರಹ ಕಡಿಮೆ ಆಗ್ತದೆ, ನಾವೆಲ್ಲ ಹಂಚಿಕೊಂಡ್ಬಿಡ್ತೀವಿ. ಬೇಡಪ್ಪ ನೀ ಅಲ್ಲೇ ಇರು, ಪೂರ್ಣ ಅನುಗ್ರಹ ಪಡ್ಬೇಕು. ನಿಮ್ಮ ಫಿಲಾಸಫಿ ಕರೆಕ್ಟ್ ಅದ, ನಿಮ್ಮ ಪಾಡಿ ನೀವು ಕರೆಕ್ಟ್ ಇದೆ, ಅಲ್ಲೇ ಇರು ಹೊರ ಬರಬೇಕು. ಓಕೆ, ಇದಂ ಸರ್ವಂ ಯದಾಯಂ ಆತ್ಮ ಏನದ ಆತ್ಮೈವ ಇದಂ ಸರ್ವಂ ಬ್ರಹ್ಮೈವ ಇದಂ ಸರ್ವಂ ಏಕಮೇವ ಅದ್ವಿತೀಯಂ ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಇದಂ ಸರ್ವಂ ಯತ್ ಅಯಂ ಆತ್ಮ ಏನಿದೆಯೋ ಅದಷ್ಟು ಬ್ರಹ್ಮ ಆತ್ಮನೇ ಇದ್ದಾನೆ. ಇತ್ಯಾದಿ ನಾನಾ ಶ್ರುತಿಭ್ಯಃ ದ್ವೈತಸ್ಯ ಅಸತ್ವ ಸಿದ್ಧಂ, ದ್ವೈತವು ಎಷ್ಟು ಭ್ರಮಿತವಾಗಿದೆ ಅನ್ನೋದು ಸಿದ್ಧವಾಗ್ತದೆ. ಸತಃ ಹೀ ಉತ್ಪತ್ತಿ ಪ್ರಳಯೋ ಸ್ಯಾತ್ ನ ಅಸತಃ ಶಶವಿಷಾಣ ದೇಹಿ. ಎಷ್ಟು ಚಂದ ನೋಡ್ರಿ, ಶಶವಿಷಾಣ ಅಂದ್ರೆ ಮೊಲದ ಕೊಂಬು ಇದೆ, ಇಲ್ಲದ್ದರಿಂದ ಅಭಾವ, ಉಂಟಾಗುವಿಕೆ ಅನ್ನು ಸಾಧ್ಯವಿಲ್ಲ. ಇಲ್ಲದ್ದರಿಂದ ಅಭಾವದಿಂದ ಉಂಟಾಗುವಿಕೆಯನ್ನು ಸಾಧ್ಯವಿಲ್ಲ. ಉಂಟಾಗುತ್ತದೆ ಅಂದ್ರೆ ಇದ್ದದ್ರಿಂದಲೇ ಉಂಟಾಗ್ತದೆ, ಏನೋ ಒಂದು ಇರಬೇಕು. ಸತಃ ಹಿ ಉತ್ಪತ್ತಿ, ಇದ್ದದ್ದರಿಂದಲೇ ಉತ್ಪತ್ತಿ ಅನ್ನುವುದು ಆಗುತ್ತದೆ. ಇದ್ದ ಮಣ್ಣಿನಿಂದಲೇ ಮಡಿಕೆ ಆಗುತ್ತದೆ, ಇದ್ದ ಚಿನ್ನದಿಂದಲೇ ಆಭರಣ ಆಗುತ್ತದೆ, ಇದ್ದ ಹತ್ತಿಯಿಂದಲೇ ಬಟ್ಟೆ ಆಗುತ್ತದೆ. ಇಲ್ಲದೇ ಇರುವಂತಹ ಹತ್ತಿಯಿಂದ ಬಟ್ಟೆ ಆಗ್ತದ, ಇಲ್ಲದೇ ಇರುವಂತಹ ಚಿನ್ನದಿಂದ ಆಗ್ತದ ಆಭರಣ, ಇದ್ದದ್ರಿಂದಲೇ ಆಗ್ತದೆ. ಸತಃ ಹಿ ಉತ್ಪತ್ತಿ, ಆ ಪ್ರಳಯವು ಕೂಡ ನ ಅಸತಃ ಕದಾಚಿದಪಿ, ಅಸತ್ಯಿಂದ ಆಗುವುದಿಲ್ಲ. ಉದಾಹರಣೆಗೆ ಹೇಳ್ತಾರೆ, ಶಶವಿಷಾಣಾದೇಹಿ ಮೊಲದ ಕೊಂಬಿಗೆ, ಮೊಲದ ಕೊಂಬಿನಿಂದ ಬಾಣವನ್ನು ತಯಾರಿಸಬಹುದ? ಮೊಲದ ಕೊಂಬಿನಿಂದ ಬಾಣವನ್ನು ತಯಾರಿಸಬಹುದ? ಬಾಣ ಮೊಲದ ಕೊಂಬಿನಿಂದ ಯಾಕೆ ಎರಡು ಹಿಂಗೆ ಕಾಣ್ತಾವಲ್ಲ ಅವಕ್ಕೆ. ಅವ್ರು ಹೇಳ್ತಾರೆ ಶಶವಿಷಾಣ ಯಾವುದು ಅಸತಃ, ಯಾವುದು ಇಲ್ಲವೇ ಇಲ್ಲವೋ ಅಂತಹ ಶಶವಿಷಾಣ ಮಲದ ಕೊಂಬಿನಿಂದ ಏನಾದರೂ ಮಾಡಲಿಕ್ಕೆ ಬರ್ತದ, ಏನಾದರೂ ಉಂಟು ಹುಟ್ಟಾಕ್ಲಿಕ್ಕೆ ಬರ್ತದ? ಅದೇ ಪ್ರಕಾರ ನಾಪಿ ಅದ್ವೈತಂ ಉತ್ಪತ್ತೆ ಉತ್ಪದ್ಯತೆ ಲೀಯತೆ. ಹೀಗೆ ಅದೇ ಪ್ರಕಾರವಾಗಿ ಅದ್ವೈತ ಅನ್ನುವಂಥದ್ದು ಹುಟ್ಟುವುದೂ ಇಲ್ಲ, ಸಾಯೋದೂ ಇಲ್ಲ. ಅದ್ವಯಂ ಚ ಉತ್ಪತ್ತಿ ಪ್ರಲಯವಚ್ಚ ಇತಿ ವಿಪ್ರತಿಷಿದ್ಧಂ. ಅದ್ವಯಂ ಚ ಎರಡಿಲ್ಲದೆ ಇರುವಿಕೆ, ಉತ್ಪತ್ತಿ ಪ್ರಲಯವಚ್ಚ ಉತ್ಪತ್ತಿ ಪ್ರಲಯ ಎನ್ನುವ ಇವೆರಡೂ ಇಲ್ಲದೆ ಇರುವಿಕೆ ಆತ್ಮ ಎಂದು ಪ್ರತಿಷಿದ್ಧವಾಯಿತು. ಯಸ್ತು ಪುನಃ ದ್ವೈತ ಸಂವ್ಯವಹಾರ ಸಹ ರಜ್ಜು ಸರ್ಪವತ್ ಆತ್ಮನಿ ಪ್ರಾಣಾದಿ ಲಕ್ಷಣ ಕಲ್ಪಿತ ಇತ್ಯುಕ್ತಂ. ಯಾವನು ದ್ವೈತ ಸಂವ್ಯವಹಾರ ಮಾಡ್ತಾ ಇದ್ದಾನೋ, ಸಹ ಹೇಗೆ ಮಾಡ್ತಾ ಇದ್ದಾನವನು, ರಜ್ಜು ಸರ್ಪವತ್ ಆ ಹಗ್ಗದಲ್ಲಿ ಹಾವನ್ನ ಭ್ರಮಿಸಿ ಆ ಹಾವು ನನಗೆ ಕಚ್ಚಿದೆ ವಿಷ ಏರ್ತಾ ಇದೆ ಅಂತ ದೊಡ್ಡ ನಾಟಕ ನಡೆದಿತ್ತಲ್ವೋ, ಸಹ ರಜ್ಜು ಸರ್ಪವತ ಆತ್ಮನಿ ಪ್ರಾಣಾದಿ ಲಕ್ಷಣ ಕಲ್ಪಿತ ಇತಿ ಉತ್ತಮ. ಪ್ರಾಣಪಾನ ವ್ಯಾನುದಾನ ಸಮಾನ ಪಂಚ ಪ್ರಾಣಗಳು ಅಲ್ಲದೇನೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇತ್ಯಾದಿ ಭಾವನೆಗಳು ಇವೆಲ್ಲವನ್ನೂ ಜೊತೆಗೂಡಿಸಿಕೊಂಡು ಅಲ್ಲಿ ವ್ಯವಹಾರದಲ್ಲಿ ತೊಡಗುತ್ತಾನೆ. ಹೌದಾ, ದ್ವೈತ ಸಂವ್ಯವಹಾರ ಸಹ ರಜ್ಜು ಸರ್ಪವತ್. ರಜ್ಜು ಸರ್ಪವು ಹೇಗೆ ಬಣ್ಣ ಎಡೆ ವಿಷ ದಪ್ಪ ಉದ್ದ ಇವಷ್ಟು ಲಕ್ಷಣಗಳಿಂದ ಅದು ಅಷ್ಟು ಸತ್ಯ ಅನ್ನಿಸ್ತದೆ. ಇಷ್ಟೆಲ್ಲ ಸತ್ಯವಾಗಿದ್ರು ಕೂಡ ಪರೀಕ್ಷೆ ಮಾಡಿದವನಿಗೆ ಅವು ಇಲ್ಲವೇ ಇಲ್ಲ ಅನ್ಸಿದ್ದಾಗ್ತದೆ. ಅವುಗಳನ್ನು ಇನ್ನೂ ಇವೆ ಅಂತ ಯಾವಾಗ ಅಂತಾನೆ, ಅವನನ್ನು ಪರೀಕ್ಷೆ ಮಾಡಿಲ್ಲ ಅವಿವೇಕಿ. ರಜ್ವಾಂ ಪ್ರಲಯ ಉತ್ಪತ್ತಿವಾ ನ ಚ ಮನಸಿ ರಜ್ಜು ಸರ್ಪಸ್ಯ ಉತ್ಪತ್ತಿ ಪ್ರಲಯೋವಾ. ಮನಸ್ಸಿನಲ್ಲಿ ರಜ್ಜು ಸರ್ಪದಂತೆ ಯಾವ ಉತ್ಪತ್ತಿಗಳು ಇಲ್ಲ, ಪ್ರಲಯಗಳು ಇಲ್ಲ. ನ ಚ ಉಭಯತಃ ತಥಾ ಮಾನಸತ್ವ ಅವಿಶೇಷಾತ್ ದ್ವೈತಸ್ಯ. ಮನಸ್ಸಿ ರಜ್ಜು ಸರ್ಪಸ್ಯ ಉತ್ಪತ್ತಿ ಪ್ರಲಯೋವಾ. ಈಗ ಈ ಮನಸ್ಸಿನಲ್ಲಿ ಆ ರಜ್ಜು ಸರ್ಪದ ಉತ್ಪತ್ತಿ ಪ್ರಲಯಗಳು ಹೇಗಿಲ್ವೇ ಇಲ್ಲೋ ಹಾಗೆ ಯಾವ ಭಾವನೆಗಳು ಹುಟ್ಟಿಲ್ಲ, ಯಾವ ಭಾವನೆಗಳು ಪ್ರಲಯ ಆಗೋದಿಲ್ಲ. ನ ಚ ಉಭಯತೋ ಹವಾ, ಬಹುಶಃ ಎರಡೂ ಏಕಕಾಲಕ್ಕೆ ಆಗ್ತಾವೇನೋ. ನ ಚ ಉಭಯತಃ ಜೊತೆಗೂಡಿಕೊಂಡು ಆಗುವ ಸಾಧ್ಯತೆ ಇಲ್ಲ. ತಥಾ ಅದೇ ಪ್ರಕಾರ ಮಾನಸತ್ವ ಅವಿಶೇಷಾತ್ ತಥಾ ಮಾನಸತ್ವ ಅವಿಶೇಷಾತ್ ದ್ವೈತಸ್ಯ ನ ಹಿ ನಿಯತೆ ಮನಸಿ ಸುಷುಪ್ತಿ ವಾ ದ್ವೈತಂ ಗೃಹ್ಯತೆ. ಮಾನಸತ್ವ ಅವಿಶೇಷಾತ್ ದ್ವೈತಸ್ಯ, ದ್ವೈತ ಕಾಣಬೇಕು ಅಂತಂದ್ರೆ, ದ್ವೈತ ಕಾಣಬೇಕು ಅಂದ್ರೆ ಮನಸ್ಸು ವಿಶೇಷಗಳಿಂದ ಕೂಡಿರ್ಬೇಕು. ಅವ್ದೈತು ಕಾಣಿಸ್ತದೆ, ಟೇಬಲ್ ವೃಕ್ಷ. ಹೌದ, ವೃಕ್ಷ ವೃಕ್ಷದ ವಿಶೇಷ, ಟೇಬಲ್ ಟೇಬಲ್ ವಿಶೇಷ. ಈ ವಿಶೇಷಗಳು ಮನೆಯಲ್ಲಿ ಮನಸ್ಸಿನಲ್ಲಿ ಇದ್ದಾಗ ಮಾತ್ರ ಮನಸ್ಸು ಏನ್ ಕಾಣ್ತದೆ, ದ್ವೈತವನ್ನು ಕಾಣ್ತದೆ. ಈಗ ಪರಬ್ರಹ್ಮ ತತ್ವವೇ ತಾನು ಅನ್ನುವುದು ಸ್ಪಷ್ಟವಾಗಬೇಕಾದ್ರೆ ಮನಸ್ಸಿನಲ್ಲಿ ಯಾವ ವಿಶೇಷಗಳು ಇರ್ತವೆ, ಎಲ್ಲ ವಿಶೇಷ ಬಿಟ್ಟಾಗ ಮಾತ್ರ ತತ್ವಮಸಿ ಮಾಮಕ್ಕೆ ಅರ್ಥ ಆಗೋದು. ಆದ್ದರಿಂದ ನಿಯತೆ ಮನಸ್ಸಿ ಸುಷುಪ್ತೇವ ಅಥವಾ ಗಾಢ ನಿದ್ರೆ ಅದನ್ನು ಕೊಡ್ತಾರೆ. ಒಂದು ಶಾಂತವಾದ ಮನಸ್ಸಿನಲ್ಲಿ ಅಥವಾ ಗಾಢ ನಿದ್ರಾ ಸಮಯದಲ್ಲಿ ದ್ವೈತಂ ಅಸ್ತಿವ ನ ದ್ವೈತಂ ಅಸ್ತಿವ ನ ಗೃಹ್ಯತೆ. ಅತಃ ಮನೋವಿಕಲ್ಪನಾ ಮಾತ್ರಂ ದ್ವೈತಂ ಇದು ಸಿದ್ಧಂ. ಅಂಡರ್ಲೈನ್ ಮಾಡ್ಕೊಡ್ರಿ. ಆದ್ದರಿಂದ ದ್ವೈತ ಅಂದ್ರೆ ಏನ್ ಸಿದ್ಧವಾಯ್ತು? ನಿಮ್ಮಾನ್ಸ್ ಕಟ್ರಿ ಎಲ್ಲ ಕಡೆಗೂ, ಒಂದ್ ಬಿಟ್ಟು ಹತ್ತು ನಿಮ್ಮಾನ್ಸ್ ಕಟ್ರಿ. ಶಂಕರ ನಾಟ್ ಮೀ, ನನ್ ಕಡೆ ನೋಡ್ಬೇಡ್ರಿ. ಎಷ್ಟು ಇದು ಹೇಳ್ಬೇಕಾದ್ರೆ ಅಂದಿನ ಆ ಸಮಾಜದ ಎದುರಿಗೆ ಈ ಮಾತನ್ನು ಹೇಳ್ಬೇಕಾದ್ರೆ ಎಂತ ಗುಂಡಿಗೆ ಇರ್ಬೇಕದು, ಎಂತ ಗುಂಡಿಗೆ ಇರ್ಬೇಕದು. ಆ ಮನೋವಿಕಲ್ಪನಾ ಮಾತ್ರ ದ್ವೈತ. ದ್ವೈತಿಗಳೆಲ್ಲ ನಾ ಹೇಳೋದು ಆ ಡಿಫ್ರೆನ್ಸ್ ಗುರುತಿಸ್ರಿ. ಆ ದ್ವೈತ ಬುದ್ಧಿ, ಆ ದ್ವೈತ ಬುದ್ಧಿಯನ್ನ ಆ ಅನುಕೂಲ ಮಾಡುವಂತ ಫಿಲಾಸಫಿ ಮನೋವಿಕಲ್ಪನ ಮಾತ್ರ ದ್ವೈತಂ ಇತಿ ಸಿದ್ಧಂ. ತಸ್ಮಾತ್ ಸೂಕ್ತಂ ದ್ವೈತಸ್ಯ ಅಸತ್ವಾತ್ ನಿರೋಧಾದಿ ಅಭಾವಃ ಪರಮಾರ್ಥತಾ ಇತಿ. ಆದ್ದರಿಂದ ಏನ್ ಸಿದ್ಧ ಆಯ್ತು? ದ್ವೈತವು ಮನೋವಿಕಲ್ಪ ಅಂತಂತಾನೆ ಸಿದ್ಧವಾಯಿತು. ಈಗ ಹೇಳು, ದ್ವೈತವನ್ನ ಇಟ್ಕೊಂಬೋಣ ವಿರೋಧಿಸೋಣ? ಇಟ್ಕೊಂಬೋಣ ಏನು ವಿರೋಧಿಸೋಣ? ಅದಕ್ಕೆ ನಾವು ಸುಮ್ಮನೆ ನಮ್ಮ ಪಾಡಿ ನಾವು ಇರ್ತೀವಿ, ಅವನ ಪಾಡಿ ಅವ್ರಿಗೆ ಬಿಟ್ಟು. ಈಗ ನ ನಿರೋಧಂ, ಯಾಕೆ ಯಾಕೆ ಎರಡು ಇಲ್ಲ? ಪಾರಮಾರ್ಥಿಕವಾದ ತತ್ವವಾಗಿದೆ ಅದ್ವೈತ. ಆತ್ಮ ಆತ್ಮ ಯಾವತ್ತಿಗೂ ಪಾರಮಾರ್ಥಿಕ ತತ್ವ, ವ್ಯಾವಹಾರಿಕ ತತ್ವ ಅಲ್ಲ. ವ್ಯಾವಹಾರಿಕ ತತ್ವ ನೀನು ಬೇರೆ, ನಾನು ಬೇರೆ, ನನ್ನ ಕಾಮಕ್ರೋಧ ಬೇರೆ, ನಿನ್ನ ಆಶೆ ಇಚ್ಛೆಗಳು ಬೇರೆ, ಅಷ್ಟೇ. ಆತ್ಮ ಯಾವತ್ತಿಗೂ ಕೂಡ ಅದು ಪಾರಮಾರ್ಥಿಕ. ಮನೋವಿಕಲ್ಪನ ಮಾತ್ರ ದ್ವೈತಂ ಇತಿ ಸಿದ್ಧಂ. ತಸ್ಮಾತ್ ಸೂಕ್ತಂ ದ್ವೈತಸ್ಯ ಅಸತ್ವಾತ್ ನಿರೋಧಾದಿ ಅಭಾವಃ ಪರಮಾರ್ಥತ ಇತಿ. ಆದ್ದರಿಂದ ಏನು ತಸ್ಮಾತ್ ಸೂಕ್ತಂ, ಇದು ಕರೆಕ್ಟಾಗಿ ಹೊಂದಿ ಬಂದಿದೆ. ಏನದು? ದ್ವೈತಸ್ಯ ಅಸತ್ವಾದ, ದ್ವೈತವು ಎನ್ನುವುದು ಸುಳ್ಳೇ ಸುಳ್ಳು ಅಂತ ಸಿದ್ಧವಾಯಿತು. ನಿರೋಧಾದಿ ಅಭಾವ ಪರಮಾರ್ಥಕ ಇತಿ. ಪಾರಮಾರ್ಥಿಕವಾಗಿ ನೋಡಿದ್ದಾದರೆ ಬಾಕಿ ಎಲ್ಲವೂ ಭ್ರಮ, ದ್ವೈತ ಬಾಕಿ ಎಲ್ಲ ಅದ್ವೈತವು ಭ್ರಮ. ಈ ಬ್ರಹ್ಮ ಇದು ಅದ್ವೈತವಾದದ್ದು ಸತ್ಯ, ಅಂತಿಮ ಸತ್ಯ ಅನ್ನುವ ಈ ವ್ಯಾಖ್ಯಾನದೊಡನೆ ಈ ಶ್ಲೋಕ ಮುಗಿತು. 114 ಯದ್ಈವಂ ದ್ವೈತ ಅಭಾವೇ ಶಾಸ್ತ್ರ ವ್ಯಾಪಾರ ಅದ್ವೈತಿ ನ ಅದ್ವೈತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಓಂ ತತ್ಸತ್. ಜೈ ಶ್ರೀ ದಾನಂದ. ಜೈ ಶ್ರೀ ದಾನಂದ.